ಆತ್ಮೀಯರೇ, ಇದೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನವದೆಹಲಿಯ ಪೂಸಾ ಸಂಸ್ಥೆಯ ಮೇಳ ಮೈದಾನದಲ್ಲಿ ನಡೆಯಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ಕೇಳಲಿದ್ದೀರಿ ದೆಹಲಿ ಕೇಂದ್ರದಿಂದ. ಈಗ ಕೇಳಿ ಮುತ್ತೂರಿನ ಮಹಲಿಂಗಪ್ಪ ನಿಂಗಪ್ಪ ಧಂಗರ್ ಹಾಗೂ ತಂಡದವರಿಂದ ಡೊಳ್ಳಿನ ಕೈಪೆಟ್ಟು. ಆತ್ಮೀಯರೇ, ಇದೊಂದು ಪ್ರಕಟಣೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ನವದೆಹಲಿಯ ಪೂಸಾ ಸಂಸ್ಥೆಯ ಮೇಳ ಮೈದಾನದಲ್ಲಿ ನಡೆಯಲಿರುವ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಸಮ್ಮೇಳನದ ಉದ್ಘಾಟನಾ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ಆಕಾಶವಾಣಿ ವಿಜಯಪುರ. ಸಮಯ 7 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಕೇಳಿ ಏರ್ ನೆಕ್ಸ್ಟ್ ಕಾರ್ಯಕ್ರಮ. ನಿಮ್ಮ ಕನಸಿಗೆ ನಿಮ್ಮದೇ ಮಾತು. ಭಾಗವಹಿಸುತ್ತಾರೆ ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಿನ ಅನಿರುದ್ಧ ಮತ್ತು ಯುಕ್ತ. ಕಾರ್ಯಕ್ರಮದ ಪ್ರಸ್ತುತಿ ಬಿ ದಿಗ್ವಿಜಯ್ ಮತ್ತು ಡಾ ಮೈಸೂರು ಉಮೇಶ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.